ಆ ಕೊಕ್ಕೋವನ್ನು ನೋಡಿಕೊಂಡು ಅದನ್ನು ಏನು ಮಾಡಬಹುದು ಅಂತ ಒಂದು ಆಲೋಚನೆ ಮಾಡಿದಾಗ ನಮಗೆ ಮನೆಯಲ್ಲೇ ತಿನ್ನಲಿಕ್ಕೆ ಚಾಕ್ಲೇಟ್ ಮಾಡಬಹುದು. ಈಗ ಲಾಕ್ಡೌನ್ ಟೈಮ್ ಚಾಕ್ಲೇಟ್ ತಿನ್ನಲಿಕ್ಕೆ ಹೊರಗೆ ಹೋಗ್ಲಿಕ್ಕೂ ಅವಕಾಶ ತುಂಬ ಕಡಿಮೆ. ಅದರಲ್ಲಿ ಮನೆಯಲ್ಲಿದ್ದ ಈ ಚಾಕ್ಲೇಟ್ ಕೊಕ್ಕೋದಿಂದ ಚಾಕ್ಲೇಟ್ ಮಾಡಿ ತಿಂದು ಅದನ್ನು ಸವಿಯುವ ಅಂತ ಒಂದು ಆಸೆ ಬಂತು. ಸೊ ಹಾಗಾಗಿ ಒಂದ್ಸಲ ಟ್ರಯಲ್ ಮಾಡಿ ನೋಡಿದೆ, ಮಗನಿಗೂ ಅದನ್ನು ಕೊಟ್ಟು ಅವನಿಗೂ ಕೂಡ ಒಂದು ಚಾಕ್ಲೇಟ್ ತಿನ್ನುವ ಒಂದು ಅವಕಾಶ ಸಿಕ್ಕಿತ್ತು, ಅದು ಮನೆಯಲ್ಲಿ ಮಾಡಿದ ಚಾಕ್ಲೇಟ್. ಸೊ ಈ ರೀತಿ ಈ ಕೊರೋನಾ ಟೈಮಲ್ಲಿ ನಮಗೆ ಒಂದು ಚಾಕ್ಲೇಟ್ ಮಾಡಿ ಅದನ್ನು ಸವಿಯ ಒಂದು ಅವಕಾಶ ಸಿಕ್ಕಿತ್ತು. ಅದನ್ನು ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಪೋಸ್ಟ್ ಮಾಡಿದೆವು, ಅಂದರೆ ಈ ಥರ ಚಾಕ್ಲೇಟ್ ಮಾಡಿದೆವು ಈ ಕೊಕ್ಕೋದಿಂದ ಹೇಗೆ ಮಾಡೋದು ಅಂತ. ಸೊ ತುಂಬ ಒಂದು ಒಳ್ಳೆಯ ಫೀಡ್ಬ್ಯಾಕ್ ಬಂತು, ಹಲವು ಜನರು ಅಂದರೆ ಫ್ಯಾಮಿಲಿಯಲ್ಲಿ ಅವರು ಕೂಡ ಟ್ರೈ ಮಾಡಿದರು ಅದನ್ನು ಚಾಕ್ಲೇಟ್ ಮಾಡೋದು ವಿಧಾನ ನೋಡಿಕೊಂಡು, ಅದನ್ನು ಅವರು ಮಾಡಿ ಅವರು ಟ್ರೈ ಮಾಡಿ ಅವರಿಗೂ ತುಂಬ ಖುಷಿಯಾಯಿತು, ಈ ಚಾಕ್ಲೇಟ್ ಮಾಡಲಿಕ್ಕೆ ಆಗ್ತದೆ, ಅದು ತುಂಬ ಚೆನ್ನಾಗಿದೆ ಕಂಪೇರ್ ಟು ನಮ್ಮ ಮಾರ್ಕೆಟಲ್ಲಿ ಸಿಗೋ ಚಾಕ್ಲೇಟ್ಗಿಂತ ಅಂತ. ಈ ರೀತಿ ಪ್ರಾರಂಭವಾಯಿತು. ಸ್ವಾತಿಯವರು ಹೇಳಿಗ ಸಾಮಾನ್ಯವಾಗಿ ಮಕ್ಕಳಿಗಾಗಲಿ ಆಬಾಲ ವೃದ್ಧರು ಅಂತ ಹೇಳ್ತೀವಿ, ವೃದ್ಧರಿಗೂ ಕೂಡ ಎಲ್ರಿಗೂ ಕೂಡ ಚಾಕ್ಲೇಟ್ ಅಂದರೆ ಭಾಳ ಇಷ್ಟ ಅಂತ. ಆದರೆ ಮಕ್ಕಳು ಹೆಚ್ಚು ಚಾಕ್ಲೇಟ್ ತಿಂದರೆ ಹಲ್ಲೆಲ್ಲ ಹುಳುಕಾಗ್ತದೆ ಅಂತ ಅಮ್ಮಂದರು ಬಯ್ಯುವುದಿದೆ, ನಿಮ್ಗೆ ಏನ್ ಅನಿಸ್ತದೆ? ಈ ನಮ್ಮ ಈ ಚಾಕ್ಲೇಟ್ ಈಗ ನನ್ನ ಮಗ ಒಂದು ವರ್ಷದಿಂದ ತಿಂತಾ ಇದ್ದಾನೆ, ಏನು ಹಲ್ಲು ಹುಳುಕು ಏನು ಪ್ರಾಬ್ಲಮ್ ಆಗ್ಲಿಲ್ಲ. ಯಾಕೆಂದ್ರೆ ನಾವು ಅದರಲ್ಲಿ ಶುಗರ್ ಕಂಟೆಂಟ್ ತುಂಬಾ ಕಮ್ಮಿ ಇದೆ, ನಾವು ಚಾಕ್ಲೇಟ್ ಮಾಡೋದ್ರಲ್ಲಿ ಶುಗರ್ ಕಂಟೆಂಟ್ ತುಂಬಾ ಕಮ್ಮಿ, ಅದು ನಾವು ಬೆಲ್ಲ ಯೂಸ್ ಮಾಡೋದು ಮತ್ತೆ ಹಲ್ಲಿಗೆ ಅಂಟುದಿಲ್ಲ ಮೇನ್ ಆಗಿ. ಕೊಕ್ಕೋ ಬಟರ್ ಮಾತ್ರ ಇರೋ ಕಾರಣ ಬೇರೆ ಯಾವ ಪ್ರಿಸರ್ವೇಟಿವ್ ಆಗ್ಲಿ ಯಾವುದೇ ಹಲ್ಲು ಹುಳುಕಾಗುವ ಐಟಮ್ ಯಾವ್ದು ಇಲ್ಲ ಕಾರಣ ಸೊ ಏನು ಪ್ರಾಬ್ಲಮ್ ಆಗ್ಲಿಲ್ಲ. ಚಾಕ್ಲೇಟ್ ತಿಂದ್ರು ಕೂಡ ಹಲ್ಲು ಗಟ್ಟಿಮುಟ್ಟಾಗಿದೆ. ಸರಿ, ಈಗ ಸಾಮಾನ್ಯವಾಗಿ ಈಗ ಚಾಕ್ಲೇಟ್ ಅಂದ ತಕ್ಷಣ ಅದರಲ್ಲಿ ಒಂದು ಈ ಇದು ಏನು ಕೊಕ್ಕೋದ ಒಂದು ಅಂಶ ಇರ್ತದೆ, ಜೊತೆಗೆ ಸಕ್ಕರೆ ಅಂಶ ಇರ್ತದೆ, ಜೊತೆಗೆ ಹಾಲಿನ ಪುಡಿಯನ್ನು ಕೂಡ ಬೆರೆಸ್ತಾರೆ. ನಿಮ್ಮ ಒಂದು ಕಚ್ಚಾ ವಸ್ತುಗಳು ಏನೇನು? ನಮ್ದು ಕೊಕ್ಕೋ ಬೀಜ ಮತ್ತೆ ಇದು ಬೆಲ್ಲದ ಪುಡಿ ಮೇನ್ ಇಂಗ್ರೀಡಿಯಂಟ್ಸ್ ಅದೇ. ಮತ್ತೆ ಇದು ಕೊಕ್ಕೋ ಬಟರ್ ಅನ್ನು ಯೂಸ್ ಮಾಡ್ತೇವೆ ಕೆಲವೊಂದು ವೆರೈಟಿಗೆ, ಹೆಚ್ಚಿನ ವೆರೈಟಿಗೆ ಇದು ಮೂರು ಮೇನ್ ಇಂಗ್ರೀಡಿಯೆಂಟ್ಸ್. ಆಮೇಲೆ ನಾವು ಇದು ಮಿಲ್ಕ್ ಹಾಕಿ ಕೆಲವರಿಗೆ ಅಂದ್ರೆ ನಮ್ಮ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ ಅದು ಸ್ವಲ್ಪ ಕಹಿ ಜಾಸ್ತಿ, ಹಾಗಾಗಿ ಈ ಸ್ವೀಟ್ ಇಷ್ಟಪಡುವವರಿಗೆ ನಾವು ಮಿಲ್ಕ್ ವೆರೈಟಿಯಲ್ಲಿ ಒಂದು ಆಪ್ಷನ್ ಇಟ್ಟಿದ್ದೇವೆ, ಅದಕ್ಕೆ ನಾವು ಯೂಸ್ ಮಾಡೋದು ಎ ಟು ಮಿಲ್ಕ್ ಪೌಡರ್. ಆಮೇಲೆ ಈ ಆಲ್ಮಂಡ್ ಇದು ಬಾದಾಮಿ ಮತ್ತೆ ಬೀಜ ಗೇರ್ ಬೀಜ ಇಂಥದ್ದನ್ನೆಲ್ಲ ಡ್ರೈ ಫ್ರೂಟ್ಸ್ ಹಾಕಿ ನಾವು ಮಾಡ್ತೇವೆ ಚಾಕ್ಲೇಟ್ ಮಾಡ್ತೇವೆ. ಆಮೇಲೆ ಬಾಲಸುಬ್ರಹ್ಮಣ್ಯ, ಈಗ ನಿಮ್ಮ ತೋಟದಿಂದ ನೀವು ಕೊಕ್ಕೋವನ್ನು ತಗೊಂಬರ್ತೀರಿ, ತೋಟದಿಂದ ತಗೊಂಬರ್ತೀರಿ ಅಂತ ಇಟ್ಕೊಳ್ಳಿ, ಆ ನಂತರದ ಒಂದು ಸಂಸ್ಕರಣೆ ಹಂತಗಳು ವಿವಿಧ ಹಂತಗಳು ಏನೇನು? ಈ ಚಾಕ್ಲೇಟ್ ಮಾಡಬೇಕಿದ್ರೆ ಅದು ಕೊಕ್ಕೋ ಹೇಳಿದಾಗ ಮೇನ್ ಇಂಗ್ರೀಡಿಯಂಟ್, ಆ ಕೊಕ್ಕೋ ತೋಟದಿಂದ ವೆಟ್ ಬಿನ್ ತಗೊಳ್ತೇವಲ್ಲ, ವೆಟ್ ಬಿನ್ ಅದನ್ನು ಹಾರ್ವೆಸ್ಟ್ ಮಾಡಿದ ಮೇಲೆ ಅದನ್ನು ಕುಳಿಸಬೇಕು, ಅಂದರೆ ಫರ್ಮೆಂಟೇಷನ್ ಮಾಡಬೇಕು, ಅದು ಒಂದು 5-7 ದಿನ ತನಕ. ಫರ್ಮೆಂಟೇಷನ್ ಮಾಡುವ ವಿಧಾನದ ಬಗ್ಗೆ ಸ್ವಲ್ಪ ಹೇಳಿ ಸಂಕ್ಷಿಪ್ತವಾಗಿ. ಫರ್ಮೆಂಟೇಷನ್ ಅಲ್ಲಿ ಹಲವು ವಿಧಾನಗಳಿದೆ, ಹೀಟ್ ಮೆಥಡ್ ಅಂತ ಹೇಳ್ತಾರೆ ಅಥವಾ ಬಾಕ್ಸ್ ಮೆಥಡ್ ಅಥವಾ ಗೋಣಿ ಚೀಲದಲ್ಲಿ ಇಟ್ಟು ಕೂಡ ಮಾಡ್ತಾರೆ, ಹೀಗೆ 2-3 ವಿಧಾನ ಇದೆ. ನಾವು ಬಾಕ್ಸ್ ಅಲ್ಲಿ ಒಂದು ವುಡನ್ ಬಾಕ್ಸ್ ಅಲ್ಲಿ ಎಲ್ಲ ಕೊಕ್ಕ ಬೀನ್ಗಳನ್ನು ಹಾಕಿ ಬೀಜವನ್ನೆಲ್ಲ ಪ್ರತ್ಯೇಕ ಮಾಡಿ ಹಾಕಿದ್ದೇವೆ, ಹಾಕಿ ಅದರನ್ನು 2 ದಿವಸಕ್ಕೊಮ್ಮೆ ಮಗುಚಬೇಕು, ಅಂದ್ರೆ ಅದರ ಒಳಗಿರುವ ಬೀಜವನ್ನು ಅದರ ಟೆಂಪರೇಚರ್ ಮೇಂಟೈನ್ ಆಗಬೇಕು. ಸೊ ಅದನ್ನು 2 ದಿವಸಕ್ಕೊಮ್ಮೆ ಅಥವಾ ಅಲ್ಲಿ ಹಲವು ವಿಧಾನಗಳಿದೆ, 2 ದಿವಸಕ್ಕೊಮ್ಮೆ ಮಾಡುವಂಥದ್ದು, ಮತ್ತೆ 2 ದಿವಸ ಮತ್ತೆ 24 ಗಂಟೆಯಿಂದ 48 ಗಂಟೆ ರೊಟೇಷನ್, ಹಾಗೆ 2-3 ವಿಧಾನಗಳಿದೆ. ಆ ವಿಧಾನಗಳನ್ನು ಹೊರಗೆ ತೆಗಿಬೇಕು ಅಥವಾ ಬಾಕ್ಸಿನಲ್ಲಿಯೇ ಅದನ್ನು ಮಗುಚಿದ್ದು, ಇಲ್ಲಾಂದ್ರೆ ಇನ್ನೊಂದು ಬಾಕ್ಸಿಗೆ ಹಾಕೋದು. ಸೊ ಆ ಥರ ಮಾಡಿ 5-7 ದಿನ ಅದನ್ನು ನೋಡ್ತೇವೆ, ಅದನ್ನು ಪರಿಶೀಲಿಸ್ತಾ ಇರ್ತೇವೆ, 2 ದಿನಕ್ಕೊಮ್ಮೆ ಪರಿಶೀಲಿಸಿ ಅದನ್ನು ಕಟ್ ಮಾಡಿ ಅದು ಒಳಗಡೆ ಫರ್ಮೆಂಟ್ ಆಗಿದೆ ಅಂತ ನೋಡ್ತೇವೆ. ಆಮೇಲೆ ಅದರಲ್ಲಿ ಟೆಂಪರೇಚರ್ ಕೂಡ ಮಾನಿಟರ್ ಮಾಡ್ತೇವೆ, ಅದಕ್ಕೊಂದು ಮ್ಯಾಕ್ಸಿಮಮ್ ಟೆಂಪರೇಚರ್ ಬರ್ತದೆ ಅದರ ನಂತರ ಕಡಿಮೆ ಆಗ್ತದೆ, ಆವಾಗ ಅದರ ಫರ್ಮೆಂಟೇಷನ್ ಆಗಿದೆ ಅಂತ. ಹೇಳುವಂತಹದ್ದು ಫರ್ಮೆಂಟೇಷನ್ ಆಗಿದೆ ಅಂತ ಇಲ್ಲ, ಟೆಂಪರೇಚರ್ ಅದು ಒಂದು ರೀಸನ್, ಅದರ ಒಳಗಡೆ ಕಟ್ ಮಾಡಿ ಕೂಡ ನೋಡ್ತೇವೆ, ಅದು ಕಟ್ ಮಾಡಿದಾಗ ಫರ್ಮೆಂಟೇಷನ್ ಆಗಿದ್ರೆ ಅದು ಗೊತ್ತಾಗ್ತದೆ, ಅದರ ಕಲರ್ ಬರ್ತದೆ ಒಳಗಡೆ, ಅದೊಂದು ಬ್ರೌನ್ ಕಲರ್ ಗೆ ಟರ್ನ್ ಆಗ್ತದೆ. ಮತ್ತೆ ಒಳಗಡೆ ಹಸಿ ಬೀನ್ಸ್ ಯಾವ ಕಲರ್ ಇರ್ತದೆ? ಬಿಳಿ. ಅದು ಇಲ್ಲ, ಹೊರಗಡೆಯಿಂದ ಬಿಳಿ ಇರ್ತದೆ, ಅದನ್ನು ಕಟ್ ಮಾಡಿದ್ರೆ ನೇರಳೆ ಕಲರ್ ಅಲ್ಲಿ ಇರ್ತದೆ. ಫರ್ಮೆಂಟ್ ಆಗಿದೆ ಅಂದ್ರೆ ಅದು ಫರ್ಮೆಂಟ್ ಆಗಿದ್ರೆ ಅದು ಬ್ರೌನ್ ಕಲರ್ ಕಂದು ಬಣ್ಣಕ್ಕೆ ತಿರುಗಿರುತ್ತೆ, ಅದು ಜಾಸ್ತಿ ಕಂದು ಕೂಡ ಬರಬಾರದು, ಅಂದ್ರೆ ಅದು ಓವರ್ ಫರ್ಮೆಂಟೇಷನ್ ಅಂತ ಹೇಳುತ್ತೆ, ಆವಾಗ ಅದರಲ್ಲಿರುವಂತ ಫ್ಲವನಾಯ್ಡ್ ಕಂಟೆಂಟ್ ಕಡಿಮೆ ಆಗ್ತದೆ, ಅಂದ್ರೆ ಅದು ಚಾಕ್ಲೇಟ್ಗೆ ಮಾಡಬಹುದು ಬಟ್ ಅದರದ್ದು ಅಷ್ಟು ಅದರ ಫ್ಲೇವರ್ ಅದರ ರುಚಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆಮೇಲೆ ಈಗ ಸಿಪ್ಪೆಯನ್ನು ಪ್ರತ್ಯೇಕ ಮಾಡುವಂತಹದ್ದು ಮತ್ತು ಪೌಡರ್ ಮಾಡುವಂತಹದ್ದೆಲ್ಲ ಹೇಳಿ. ಈಗ ಫರ್ಮೆಂಟೇಷನ್ ಮಾಡಿದ ಮೇಲೆ ಅದನ್ನು ಡ್ರೈ ಮಾಡಬೇಕು, ಅದಕ್ಕೆ ಪ್ರಿಫರೇಬಲ್ ಸನ್ ಡ್ರೈ, ಅಂದರೆ ಸೂರ್ಯನ ಬಿಸಿಲಿನಲ್ಲಿ ಒಣಗಿಸಬೇಕು. ಅಡಿಕೆ ಒಣಗಿಸುವ ಗೂಡಲ್ಲಿ ಇಟ್ಟು ಕೂಡ ಒಣಗಿಸಬಹುದು. ಒಣಗಿಸಬಹುದು. ಆವಾಗ ಅದರ ಗೂಡು ಹೇಗಿರುತ್ತದೆ ಅಲ್ಲಿ ಅದರ ಸ್ಮೆಲ್ ಓಡರ್ನೆಸ್ ಏನಾದರೂ ಇದ್ರೆ ಅದು ಕೊಕ್ಕ ಬೇಗ ಎಳ್ಕೊಳ್ತದೆ. ಅದು ಒಂದು. ಈಗ ಹೊಗೆ ಅಂಶ ಇದ್ರೆ ಅವಾಗ ಹೊಗೆ ಸ್ಮೆಲ್ ಕೊಕ್ಕದಲ್ಲಿ ಬರ್ತದೆ. ಅವಾಗ ಚಾಕ್ಲೇಟ್ ಕೂಡ ಆ ಸ್ಮೆಲ್ ಅಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಈಗ ನೇರವಾಗಿ ಹೊರಗಡೆ ಬಿಸಿಲಲ್ಲಿ ಒಣಗಿಸಬಹುದಾ? ಹಾ, ನೇರವಾಗಿ ಬಿಸಿಲಲ್ಲಿ ಒಣಗಿಸಬಹುದು. ಧೂಳು ಏನು ಬರಬಾರದು. ಹೌದು, ಅಲ್ಲ ಧೂಳು ಬಂದರೂ ಪರವಾಗಿಲ್ಲ, ಯಾಕಂದ್ರೆ ಹೊರಗಡೆ ಸಿಪ್ಪೆ ಇರ್ತದಲ್ಲ, ಅದು ಸಿಪ್ಪೆ ನಾವು ಚಾಕ್ಲೇಟ್ ಮಾಡುವಾಗ ಆ ಸಿಪ್ಪೆಯನ್ನು ಬೇರ್ಪಡಿಸ್ತೇವೆ. ಹಾಗಾಗಿ ಸೂರ್ಯನ ಬಿಸಿಲಿಗೆ ಒಂದು ವಾರ ಒಣಗಿಸಿ ಕಂಪ್ಲೀಟ್ ಮಾಯಿಶ್ಚರ್ ಹೋದ ಮೇಲೆ ನಂತರ ಅದು ಸ್ಟಾಕ್ ಮಾಡಬಹುದು. ಅದನ್ನು ಎನಿ ಟೈಮ್ ಯೂಸ್ ಮಾಡಬಹುದು. ಸೊ ಚಾಕ್ಲೇಟ್ ಮಾಡೋಕ್ಕಿಂತ ಮುಂಚೆ ಅದನ್ನು ರೋಸ್ಟ್ ಮಾಡ್ತೇವೆ. ರೋಸ್ಟ್ ಮಾಡಿ ಏನಾದ್ರೂ ಬ್ಯಾಕ್ಟೀರಿಯಾಗಳಿದ್ರು ಅದು ಸಾಯ್ತದೆ ಅಲ್ಲಿ. ಆಮೇಲೆ ಅದರ ಸಿಪ್ಪೆ ರೋಸ್ಟ್ ಮಾಡೋದು ಎಷ್ಟು ಸಮಯ, ಅದು ಎಷ್ಟು ಗಂಟೆ, ಅದು ಎಷ್ಟು ನಿಮಿಷವು? ರೋಸ್ಟಿಂಗ್ ಕೂಡ ಬೇರೆ ಬೇರೆ ವಿಧಾನ ಉಂಟು. ಅದರಲ್ಲಿ ಟೆಂಪರೇಚರ್ 150 degrees to 250 degrees ತನಕ ವೇರಿಯೇಷನ್ ಮಾಡ್ತೇವೆ. ಈ ಬಾಣಲೆಯಲ್ಲಿ ಕೂಡ ರೋಸ್ಟ್ ಮಾಡಬಹುದು, ಅದಕ್ಕೆ ರೋಸ್ಟ್ ಮಿಷಿನ್ ಏನಾದ್ರು ಉಂಟು? ಬಾಣಲೆಯಲ್ಲಿ ಕೂಡ ಮಾಡಬಹುದು. ನಾವು ಶುರು ಮಾಡಿದಾಗ ಬಾಣಲೆಯಲ್ಲೇ ರೋಸ್ಟ್ ಮಾಡಿ ಪ್ರಯತ್ನ ಮಾಡಿದ್ದು. ಆಮೇಲೆ ಈಗ ಬೇಡಿಕೆ ಜಾಸ್ತಿ ಇರುವ ಕಾರಣ ಬಾಣಲೆಯಲ್ಲಿ ಮಾಡಲಿಕ್ಕೆ ಅವಕಾಶ ತುಂಬಾ. ಈ ಪ್ರಶ್ನೆಯನ್ನೆಲ್ಲ ಸ್ವಾತಿಗೆ ಕೇಳಬೇಕು ಅಂತ ಕಾಣುತ್ತದೆ. ಈಗ ರೋಸ್ಟ್ ಮಾಡುವುದು ಅಂತ ಹೇಳಿದ್ರಲ್ಲ, ಸರಿಯಾದಂತಹ ವಿಧಾನ ಹೇಗೆ ರೋಸ್ಟ್ ಮಾಡುವಂತಹದ್ದು ಮತ್ತು ಪಕ್ವವಾದಂತಹ ರೋಸ್ಟ್ ಆಗಿದೆ ಅಂತ ಹೇಗೆ ಗೊತ್ತಾಗ್ತದೆ ಅಂತ? ಅದು ರೋಸ್ಟ್ ಆಕ್ಚುಲಿ ನಾವು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಡ್ರೈ ಆದ ಸೀಡ್ ಅದು ಬೀಜ ಉಂಟಲ್ಲ ಅದು ಬೇರೆ ಬೇರೆ ರೀತಿ ಇರ್ತದೆ, ಒಂದೊಂದು ರೀತಿಯಾಗಿ. ನಮ್ ಬಿಸಿಲು ಈಗ ವೇರಿಯೇಷನ್ ಇದ್ದ ಹಾಗೆ, ಸೊ ಆ ಬೀಜದಲ್ಲೂ ವ್ಯತ್ಯಾಸ ಇರ್ತದೆ. ಈಗಂತೂ ಮಳೆ ಬರ್ತಾ ಉಂಟು, ಹಾಗಾಗಿ ಆ ಬೀಜವನ್ನು ಸ್ಟಡಿ ಮಾಡಿಕೊಂಡು ಅದು ಎಷ್ಟು ರೋಸ್ಟ್ ಮಾಡಬೇಕು ಅಂತ ನಾವು ನೋಡ್ಬೇಕಾಗ್ತದೆ. ಈಗ ಸಾಮಾನ್ಯವಾಗಿ ಕೊಕ್ಕೋ ಹಣ್ಣಾಗುವಂಥದ್ದು ಮಳೆಗಾಲದಲ್ಲಿ ಕೂಡ ಹಣ್ಣಾಗ್ತದೆ. ಈ ಮಳೆಗಾಲದ ಕೊಕ್ಕೋಗೂ ಬೇಸಿಗೆ ಕಾಲದ ಕೊಕ್ಕೋಗೆ ಏನಾದ್ರು ವ್ಯತ್ಯಾಸ ಉಂಟಾ? ಕೊಕ್ಕೋದಲ್ಲಿ ಅದರ ರುಚಿ ಸ್ವಲ್ಪ ವ್ಯತ್ಯಾಸ ಇರ್ತದೆ, ಆದರೆ ಈಗ ಡ್ರೈ ಮಾಡಲಿಕ್ಕೆ ಅವಕಾಶ ತುಂಬಾ ಕಡಿಮೆ ಇರ್ತದೆ. ಈಗ ನೀವು ಸೋಲಾರ್ ಡ್ರೈಯರ್ ಅಥವಾ ಈಗ ಅಡಿಕೆ ಒಣಗಿಸ್ಲಿಕ್ಕೆ ಸೋಲಾರ್ ಡ್ರೈಯರ್ ತರ ಮಾಡ್ತಲ್ಲ, ಆ ತರ ಒಳಗೆ ಇಟ್ಟು ಡ್ರೈ ಮಾಡಬೇಕಾಗ್ತದೆ, ಅದರ ರುಚಿ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಆಮೇಲೆ ಈಗ ಸಕ್ಕರೆ ಬೆಲ್ಲ ಇದನ್ನು ಕೂಡ ನೀವು ಇನ್ಗ್ರೀಡಿಯಂಟ್ ಆಗಿ ಉಪಯೋಗಿಸ್ತೀರಿ ಅಂತ ಹೇಳಿದ್ರಿ, ಇದರಲ್ಲಿ ಏನು ವ್ಯತ್ಯಾಸ ಕಾಣುತ್ತದೆ? ಈಗ ಸಕ್ಕರೆ ನಾವು ಹೆಚ್ಚಾಗಿ ಮಾರುಕಟ್ಟೆಯಲ್ಲಿ ಸಿಗುವುದು ನಮಗೆ ಸಕ್ಕರೆ ಹಾಕಿದ ಚಾಕ್ಲೇಟ್. ಸೊ ಈ ಸಕ್ಕರೆಗೆ ಅದಕ್ಕೆ ಒಂದು ಫ್ಲೇವರ್ ಅಂತ ಇಲ್ಲ, ಬಟ್ ಈ ಸಿಹಿ ರುಚಿ ಮಾತ್ರ, ಸಿಹಿ ರುಚಿ ಮಾತ್ರ. ಅದು ಆದ್ರೆ ಬೆಲ್ಲಕ್ಕೆ ಅದರದ್ದೇ ಆದ ಫ್ಲೇವರ್ಸ್ ಇದೆ. ಅದು ಒಬ್ಬೊಬ್ಬರು ಒಂದೊಂದು ಕಡೆ ರೀಜನ್ ಅದು ಬೆಲ್ಲ ಟೇಸ್ಟ್ ಬೇರೆ ಬೇರೆ ಇರ್ತದೆ. ಅದರಲ್ಲಿ ಕಪ್ಪು ಬೆಲ್ಲ ಅಂತ ಬೇರೆ, ಕೆಂಪು ಬೆಲ್ಲ ಅಂತ ಬೇರೆ, ಬಿಳಿ ಬೆಲ್ಲ ಬೇರೆ. ಆ ಟೇಸ್ಟ್ ಅದು ಈಗ ನಮ್ಮ ಚಾಕ್ಲೇಟ್ಗೆ ಅದರೊಟ್ಟಿಗೆ ಸ್ವಲ್ಪ ಅದೇ ಆ ಬೆಲ್ಲದ ರುಚಿ ಗೊತ್ತಾಗ್ತದೆ. ಬರೀ ಸಿಹಿ ಅಲ್ಲ, ಬೆಲ್ಲದ ಟೇಸ್ಟ್ ಚಾಕ್ಲೇಟ್ ನೊಟ್ಟಿಗೆ ಮಿಕ್ಸ್ ಆಗಿರ್ತದೆ. ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅಂತ, ಈಗ ಬೆಲ್ಲ ಆಗ್ಬೋದು ಅಥವಾ ಈ ಚಾಕ್ಲೇಟ್ ಪೌಡರ್ ಆಗ್ಬೋದು, ಎಷ್ಟು ಪ್ರಮಾಣದಲ್ಲಿ ಹಾಕಿದ್ರೆ ಯಾವ ರೀತಿಯ ಗುಣಮಟ್ಟದ ಒಂದು ಚಾಕ್ಲೇಟ್ ಉತ್ಪಾದನೆ ಮಾಡಬಹುದು? ಅದು ನಮ್ಮಲ್ಲಿ ಬೇರೆ ಬೇರೆ ವೇರಿಯೇಷನ್ಸ್ ಇದೆ. ಅಂದ್ರೆ ಈಗ 99% ಡಾರ್ಕ್ ಅಂತ ಮೆನ್ಷನ್ ಮಾಡಿದ್ರೆ ನಾವು ಬರೀ 1% ಅದಕ್ಕೆ ಬೆಲ್ಲ ಹಾಕಿರ್ತೇವೆ, ಉಳಿದ 99 ಕೊಕ್ಕೋವೇ ಹಾಕಿರ್ತೇವೆ. ಆ ತರ ನಾವು ಬೇರೆ ಬೇರೆ ಪರ್ಸೆಂಟೇಜ್ ಇದೆ ನಮ್ಮ ಹತ್ರ, 85, 70, 62. ಸಿಹಿ ಸ್ವಲ್ಪ ಅಂದ್ರೆ ಜಾಸ್ತಿ ಕಹಿ ಇಷ್ಟ ಇಲ್ಲದವರಿಗೆ ಅಂದ್ರೆ ಲೋವರ್ ಪರ್ಸೆಂಟೇಜ್, ಕಮ್ಮಿ ಪರ್ಸೆಂಟೇಜ್ ಅದು ತಗೊಳ್ಬಹುದು. ಅಂದ್ರೆ 62% ಅಲ್ಲಿಂದ ಸ್ಟಾರ್ಟ್ ನಮ್ದು ಡಾರ್ಕ್ ಚಾಕ್ಲೇಟ್. ಮತ್ತೆ ಕಹಿಯೇ ಬೇಕು ಅಂತ ತುಂಬಾ ಜನ ಪ್ರಿಫರ್ ಮಾಡ್ತಾರೆ, ಅಥವಾ ಈ ಸಕ್ಕರೆ ಕಾಯಿಲೆ ಇರೋರು 99 ಎಲ್ಲ ಪ್ರಿಫರ್ ಮಾಡ್ತಾರೆ. ಅದಕ್ಕೆ ಅವರಿಗೆ 99 ಆತರ ಅದಕ್ಕೆ ಒಳ್ಳೆ ಕಹಿ ಇರ್ತದೆ. ಅಂದ್ರೆ ಈಗ ತಿಂದ ನಂತರವೂ ಕೂಡ ಅರ್ಧ ಗಂಟೆ ಕಂಡು ನಂತರವೂ ಕೂಡ ಕಹಿ ಉಳಿತದ ಬಾಯಲ್ಲಿ? ಸ್ವಲ್ಪ ಹೊತ್ತು ಇರ್ತದೆ ಬಾಯಲ್ಲಿ, ಆಫ್ಟರ್ ಟೇಸ್ಟ್ ಅಂತ ಹೇಳ್ತೇವಲ್ವಾ, ಅದು ಸ್ವಲ್ಪ ಇರ್ತದೆ. ಅದು ಅಂದ್ರೆ ಅಭ್ಯಾಸ ಆದ್ರೆ ನಿಮಗೆ ಅದೇ ಇಷ್ಟ ಆಗ್ತದೆ. ಆಮೇಲೆ ನಿಮ್ಗೆ ಆಮೇಲೆ ಸಿಹಿ ತಿನ್ಲಿಕ್ಕೆ ಇಷ್ಟ ಆಗುದಿಲ್ಲ. ಡಾರ್ಕ್ ತಿಂದ್ರೆ ಕಹಿ ತಿಂದ್ಮೇಲೆ ಅದ ಆ ಕಹಿಗೂ ಒಂದು ಫ್ಲೇವರ್ ಇದೆ ಅಲ್ಲ, ಸೊ ಅದ ಇಷ್ಟ ಆಗ್ತದೆ. ಈಗ ಸಾವಯವ ರೀತಿಯಲ್ಲಿ ಕೂಡ ಬೆಲ್ಲವನ್ನು ಉತ್ಪಾದನೆ ಮಾಡುವವರು ಇರ್ತಾರೆ, ಈ ಸಾವಯವ ರೀತಿಯಿಂದಲೇ ನೀವು ಆಯ್ಕೆ ಮಾಡ್ಕೊಳ್ತೀರಾ? ಹಾ, ನಾವು ಅಂದ್ರೆ ಸರ್ಟಿಫೈಡ್ ಅಂತ ಹಾಗೆ ಹೋಗುದಿಲ್ಲ, ಕೆಲವೊಂದ್ಸಲ ಸಿಗ್ತದೆ ಸರ್ಟಿಫೈಡ್, ಮತ್ತೆ ಅವ್ರ ಹತ್ರ ವಿಚಾರಣೆ ಮಾಡ್ತೇವೆ ಹೇಗೆ ಬೆಳೀತಾರೆ ಹಾಗೆ ಎಲ್ಲ. ಸೊ ಅದೆಲ್ಲ ನೋಡಿಕೊಂಡು ಆದಷ್ಟು ಸಾವಯವ ಬೆಲ್ಲವನ್ನು ಉಪಯೋಗಿಸ್ತೇವೆ. ಈಗ ಬೆಲ್ಲ ಅಚ್ಚು ಬೆಲ್ಲವೋ ಅಥವಾ ಪೌಡರ್ ಬೆಲ್ಲ? ಪೌಡರ್ ಬೆಲ್ಲ. ಯಾಕೆ ಅದು? ಈಗ ಪೌಡರ್ ಬೆಲ್ಲ ಅಂದ್ರೆ ಅಚ್ಚು ಬೆಲ್ಲ ಅಂದ್ರೆ ನಮಗೆ ಮಾಯಿಶ್ಚರ್, ಚಾಕ್ಲೇಟ್ ಅಲ್ಲಿ ಮಾಯಿಶ್ಚರ್ ತೇವಾಂಶ ಅದು ಅಂದ್ರೆ ದೊಡ್ಡ ಏನು, ಅದು ತೇವಾಂಶ ಇದ್ರೆ ಚಾಕ್ಲೇಟ್ ಸರಿ ಬರುದಿಲ್ಲ. ಮತ್ತೆ ಶೆಲ್ಫ್ ಲೈಫ್ ಅಂದ್ರೆ ಅದರ ಬಾಳಿಕೆ ಕೂಡ ತುಂಬಾ ಕಮ್ಮಿ ಆಗ್ತದೆ. ಹಾಗಾಗಿ ನಮಗೆ ಏನು ತೇವಾಂಶ ಇಲ್ಲದ ಬೆಲ್ಲ ಬೇಕಾಗೋದು, ಹಾಗಾಗಿ ನಾವು ಪೌಡರೇ ಯೂಸ್ ಮಾಡ್ತೇವೆ. ಆಮೇಲೆ ಬಾಲಸುಬ್ರಹ್ಮಣ್ಯವರೇ ಹೇಳಿಗ, ಇದರಲ್ಲಿಯೂ ಕೂಡ ಜನರ ಒಂದು ಆಯ್ಕೆಗಳು ಬೇರೆ ಬೇರೆ ಇರಬಹುದು. ನಮಗೆ ಒಂದಷ್ಟು ಏಲಕ್ಕಿ ಪೌಡರ್ ಹಾಕಿದ್ರೆ ಒಳ್ಳೇದಿತ್ತು ಅಂತಿರ್ಬೋದು, ಅಥವಾ ಜೇನನ್ನು ಹಾಕಿದ್ರೆ ಒಳ್ಳೇದಿತ್ತು ಅಂತಿರ್ಬೋದು, ಅಥವಾ ಶುಂಠಿಯ ಒಂದು ಸ್ಮೆಲ್ ಬಂದ್ರೆ ಒಳ್ಳೇದು ಅಂತ ಹೇಳುವವರು ಇರಬಹುದು. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಕೂಡ ಈ ಚಾಕ್ಲೇಟ್ ಅನ್ನು ಮಾಡುವ ಪ್ರಯತ್ನ ಮಾಡಿದೀರಾ? ಮಾಡಿದ್ದೇವೆ. ಈಗ ನಾವು ಸುರಿಗೆ ಚಾಕ್ಲೇಟ್ ಮಾಡೋ ಒಂದು ಪರ್ಸೆಂಟೇಜ್ ಒಂದು ಲೆವೆಲ್ನ ಸಿಹಿಯಲ್ಲಿಟ್ಟಿದೆ. ಜನರ ಬೇಡಿಕೆ ಮುಖಾಂತರ ಅವರ ಯಾವುದು ಇಷ್ಟವನ್ನು ನೋಡಿಕೊಂಡು ನಾವು ವ್ಯತ್ಯಾಸ ಮಾಡಿದೆ, ಸಿಹಿಯಲ್ಲಿ ವ್ಯತ್ಯಾಸ ಮಾಡಿದೆ. ಅದೇ ರೀತಿ ಇದೇ ಒಂದೇ ಕ್ಯಾಟಗರಿ ಬೇಡ ಅನ್ನೋದಕ್ಕೋಸ್ಕರ ವ್ಯತ್ಯಾಸವಾಗಿ ನೀವು ಹೇಳಿದಾಗೆ ಈಗ ಶುಂಠಿ ಪೆಪ್ಪರ್ ಹಾಕಿಕೊಂಡು ಜಿಂಜರ್ ಪೆಪ್ಪರ್ ಅದನ್ನು ಹಾಕಿಕೊಂಡು ಚಾಕ್ಲೇಟ್ ಮಾಡಿದ್ದೇವೆ, ಮತ್ತೆ ಸಿಹಿಯಲ್ಲಿ ಬೆಲ್ಲ ಬಿಟ್ಟು ಖರ್ಜೂರ ಯೂಸ್ ಮಾಡಿಕೊಂಡು ಚಾಕ್ಲೇಟ್ ಮಾಡಿದ್ದೇವೆ. ಖರ್ಜೂರ ಉಪಯೋಗಿಸಿದ್ರೆ ಹೇಗೆ? ಖರ್ಜೂರಕ್ಕೆ ನಾವು ಒಣ ಖರ್ಜೂರ ಅದರ ಪೌಡರ್ ಅಥವಾ ಒಣ ಖರ್ಜೂರ ತಗೊಂಡು ಅದನ್ನು ಪೌಡರ್ ಮಾಡಿ ಸಾಮಾನ್ಯ ಅಂಟು ಅಂಟು ಇರ್ತದಲ್ಲ. ಹೌದು, ಆದ್ರೆ ಒಣ ಖರ್ಜೂರ ಸ್ವಲ್ಪ ಅಂಟು ಕಡಿಮೆ ಇರುತ್ತೆ, ಅದು ಸ್ವಲ್ಪ ಡ್ರೈ ಆಗಿರ್ತದೆ ಅಲ್ವಾ. ಅದನ್ನು ಪೌಡರ್ ಫಾರ್ಮ್ ಅಲ್ಲಿ ಸಿಗ್ತದೆ, ಅಥವಾ ನಾವು ಅದನ್ನು ಒಣ ಖರ್ಜೂರ ತಂದು ಪೌಡರ್ ಮಾಡಿ ಬಿಸಿಲಲ್ಲಿ ಪೌಡರ್ ಮಾಡಿ ಹಾಕಿದ್ರು ಅದರಿಂದ ಚಾಕ್ಲೇಟ್ ಮಾಡಬಹುದು. ಸೊ ಅದರಲ್ಲಿ ಬೆಲ್ಲ ಅಥವಾ ಸಕ್ಕರೆ ಇಲ್ಲ, ಬರೀ ಖರ್ಜೂರ ಅದರಲ್ಲಿ ಎಷ್ಟು ಸಿಹಿ ಇದೆಯೋ ಅದೇ ಸಿಹಿಯನ್ನು ಚಾಕ್ಲೇಟ್ ಅಲ್ಲಿ ಇರ್ತದೆ. ಬೆಲ್ಲ, ಕೊಕ್ಕೋ ಬೀಜದ ಹುಡಿ ಮತ್ತೆ ಒಂದಷ್ಟು ಫ್ಲೇವರ್ಗೋಸ್ಕರ ಉಪಯೋಗಿಸುವಂತಹದ್ದು ಏಲಕ್ಕಿ, ಜಿಂಜರು, ಪೆಪ್ಪರ್ ಇಂಥದ್ದೆಲ್ಲ, ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚಾಕ್ಲೇಟ್ ಆಗ್ಬಿಡ್ತದ? ಅದು ಅಷ್ಟು ಸುಲಭದಲ್ಲಿ ಹೇಳಿದ ಅಷ್ಟು ಸುಲಭದಲ್ಲಿ ಆಗುದಿಲ್ಲ. ಆಗುದು ಹೇಗೆ ಅಂತ ಅದರಲ್ಲಿ ಅದಕ್ಕೆ ಆದ ಪ್ರಮಾಣವನ್ನು ನೋಡಬೇಕು. ಈಗ ಚಾಕ್ಲೇಟ್ ಮಾಡಲಿಕ್ಕೆ ನಾವು ಈಗ ಕೊಕ್ಕೋ ಬೀಜವನ್ನು ಪುಡಿ ಮಾಡಿ ಗ್ರೈಂಡ್ ಮಾಡಿದೆ, ಗ್ರೈಂಡ್ ಮಾಡಿದ ಮೇಲೆ ಅದು ಯಾವ ಸಮಯದಲ್ಲಿ ಸ್ವೀಟ್ ಹಾಕಬೇಕು, ಎಷ್ಟು ಸಮಯ ಅದು ರನ್ ಆಗಬೇಕು, ಅದರ ಎಷ್ಟು ಫೈನ್ನೆಸ್ ಬರಬೇಕು, ಅಂದ್ರೆ ಬಾಯಿಗೆ ಹಾಕಿದ ಕೂಡಲೇ ಅದು ಮೆಲ್ಟ್ ಆಗಬೇಕು, ಬಾಯಿಗೆ ಹಾಕಿದ ಆಡ್ ಆಗಬಾರ್ದು, ಹಲ್ಲುಗೂ ಅಂಟ್ಕೊಳ್ಬಾರ್ದು, ಆಮೇಲೆ ಅದಕ್ಕೆ ತುಂಬಾ ಸ್ಮೂತ್ನೆಸ್ ಸಿಗ್ಬೇಕು, ಆ ಫೀಲ್ ಬರಬೇಕು, ಚಾಕ್ಲೇಟ್ ತಿಂತಾರೆ ಅಂತ ಫೀಲ್ ಬರಬೇಕು. ಮತ್ತೆ ಚಾಕ್ಲೇಟ್ ತಿನ್ನುವಾಗ ಅದನ್ನು ಜಗಿಬಾರ್ದು, ಅದನ್ನ ಆಕ್ಚುಲಿ ಬಾಯಲ್ಲಿಟ್ಟು ಚೀವ್ ಮಾಡಬೇಕು, ಆವಾಗ ಅದರ ಟೇಸ್ಟ್ ಸವಿಬಹುದು. ಆಮೇಲೆ ಚಾಕ್ಲೇಟ್ ತಿನ್ನುವಾಗ ಕೂಡ ಅದು ತುಂಬಾ ಕೋಲ್ಡ್ ಇದ್ದಾಗ ತಿನ್ನಬಾರ್ದು. ಆಕ್ಚುಲಿ ಇದನ್ನು ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತಾರೆ ಅಥವಾ ಕೋಲ್ಡ್ ಚೇಂಬರ್ ಅಲ್ಲಿ ಇಟ್ಟಿರ್ತಾರೆ ಚಾಕ್ಲೇಟ್, ಯಾವುದೇ ಚಾಕ್ಲೇಟ್ ಆದ್ರೂ ಅದು ತಂಪಾದ ಜಾಗದಲ್ಲಿ ಇಟ್ಟಿರ್ತಾರೆ, ಯಾಕಂದ್ರೆ ಅದು ಮೆಲ್ಟ್ ಆಗಬಾರ್ದು ಅಂತ, ಬಟರ್ ಕಂಟೆಂಟ್ ಇರೋ ಕಾರಣ ಬೇಗ ಮೆಲ್ಟ್ ಆಗ್ತದೆ. ಆದ್ರೆ ತಿನ್ನುವಾಗ ಅದು ರೂಮ್ ಟೆಂಪರೇಚರ್, ನಮ್ಮ ವಾತಾವರಣದ ಟೆಂಪರೇಚರ್ ಅಲ್ಲಿ ಇದ್ದು ತಿಂದ್ರೆ ಅದರ ನಿಜವಾದ ರುಚಿಯು ಗೊತ್ತಾಗ್ತದೆ. ಆಮೇಲೆ ಸ್ವಾತಿಯವರು, ನೀವು ಅವಾಗ ಒಂದು ಮಾತನ್ನ ಹೇಳ್ತಾ ಇದ್ರಿ, ಈ ಕೋಕೋನಟ್ ಮಿಲ್ಕ್ ಪೌಡರ್ ಅಂತ ಹೇಳಿ, ಏನದು ಕೋಕೋನಟ್ ಮಿಲ್ಕ್ ಪೌಡರ್, ಅದರ ಉಪಯೋಗ ಹೇಗಿದ್ರಲ್ಲಿ? ಮಿಲ್ಕ್ ಪೌಡರ್ ಹೇಗೆ ಯೂಸ್ ಮಾಡ್ತೇವೋ ನಾವು ಮಾಮೂಲು ಮಿಲ್ಕ್ ಪೌಡರ್, ಹಾಗೆ ಕೋಕೋನಟ್ ಅಂದ್ರೆ ಹಾಲಿನ ಪುಡಿ ಹೇಗೆ ಯೂಸ್ ಮಾಡ್ತೇವೋ ಹಾಗೆ ತೆಂಗಿನ ಹಾಲಿನ ಪುಡಿ ಅಂತ. ತೆಂಗಿನ ಹಾಲಿನ ಅದು ಸ್ಥಳೀಯವಾಗಿ ಸಿಗ್ತಾ ಇದೆಯಾ? ಸ್ಥಳೀಯವಾಗಿ ಸಿಗ್ತಾ ಇಲ್ಲ, ನಾವು ಬೇರೆ ಕಡೆಯಿಂದ ತರಿಸ್ತಾ ಇದ್ದೇವೆ. ಅದು ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕಿದು? ಅದು ಅದೇ ನಮ್ಮ ಎಷ್ಟು ಸಿಹಿ ಬೇಕು ಅಂತ ನಾವು ನೋಡಿಕೊಂಡು, ನಮ್ಮದೀಗ ಅದೇ ಒಂದು 50% ಡಾರ್ಕ್ ಇರುದು ಅದು ಆಕ್ಚುಲಿ ನಮ್ದು ಕೋಕೋನಟ್ ಫ್ಲೇವರ್, ಅದು ನೋಡಿಕೊಂಡು ಹಾಕುದು ಎಷ್ಟು ಬೇಕೋ ಅಷ್ಟು. ಆತರ ಈ ಪ್ರಯೋಗ ಎಲ್ಲ ಮಾಡುದು ಯಾವಾಗ ಅಂತ, ಈಗ ಇಷ್ಟು ಹಾಕಿದ್ರೆ ಇಷ್ಟು ಏಲಕ್ಕಿ ಪೌಡರ್ ಹಾಕಿದ್ರೆ ಜಾಸ್ತಿ ಆಯ್ತು, ನೆಕ್ಸ್ಟ್ ಟೈಮ್ ಹಾಕುವಾಗ ಸ್ವಲ್ಪ ಕಡಿಮೆ ಮಾಡುದು ಅಂತ ಹೇಗೆ ಮಾಡುದು? ಅದು ಪ್ರಯೋಗ ಮಾಡಲೇಬೇಕಾಗ್ತದೆ, ಒಂದೆರಡು ಬ್ಯಾಚ್ ವೇಸ್ಟ್ ಆಗ್ಬೋದು ನಿಮಗೆ ಮಾಡುವಾಗ. ಸಣ್ಣ ಪ್ರಮಾಣದಲ್ಲಿ ಪ್ರಯೋಗ ಮಾಡಿ ನೋಡೋದು, ಹೇಗೆ ರುಚಿ ನೋಡಿಯೇ ನಿರ್ಧಾರ ಮಾಡೋದು. ಮತ್ತೆ ನಮ್ಮ ಕಸ್ಟಮರ್ಗಳಿಗೆ ನಾವು ಗ್ರಾಹಕರಿಗೆ ಸ್ಯಾಂಪಲ್ ಕೊಡ್ತೇವೆ, ಅವರ ಫೀಡ್ಬ್ಯಾಕ್ ಮೇಲೇನು ನಾವು ಅದನ್ನ ಸ್ವಲ್ಪ ಚೇಂಜ್ ಮಾಡ್ತೇವೆ, ಹಾಗೆ ಪ್ರಯೋಗ ಅದೇ ರೀತಿ ಮುಂದುವರಿತಾ ಇದೆ. ಈಗ ಖರ್ಜೂರವನ್ನ ಏನೋ ಸೇರಿಸ್ಕೊಂಡಿದ್ರಿ ಚಾಕ್ಲೇಟ್ ಜೊತೆಗೆ, ಬೇರೆ ಆಪ್ಷನ್ಸ್ ಅಥವಾ ಬೇರೆ ಒಂದು ಅವಕಾಶಗಳು ಏನೇನು ಇದೆ, ಏನೇನು ಸೇರಿಸಬಹುದು ಚಾಕ್ಲೇಟ್ ಜೊತೆಗೆ? ಇದರಲ್ಲಿ ತುಂಬ ಆಪ್ಷನ್ ಇದೆ, ಇವಾಗ ಖರ್ಜೂರ ಅದು ಒಂದು ಎಕ್ಸಾಂಪಲ್. ಅದೇ ರೀತಿ ಬೇರೆ ಬಾಳೆಹಣ್ಣನ್ನು ಉಪಯೋಗಿಸಬಹುದು, ಅಥವಾ ಮಾವಿನ ಹಣ್ಣಿನ ಮಾಂಬಳ ಯೂಸ್ ಮಾಡಿ ಅದು ಕೂಡ ಮಾಡಿದ್ದೇವೆ ನಾವು. ಅಂದ್ರೆ ಲಿಮಿಟೆಡ್ ಎಡಿಷನ್, ಆ ಸೀಸನ್ ಟೈಮಲ್ಲಿ ಯಾವ ಫ್ರೂಟ್ ಇದೆ ನೋಡಿಕೊಂಡು ಅದನ್ನು ಮಾಡೋದು, ಅಥವಾ ಪೈನಾಪಲ್ ಅದನ್ನು ಯೂಸ್ ಮಾಡಿ ಮಾಡುವಂಥದ್ದು. ಸೊ ಈ ತರ ಹಲವು ವಿಧಾನಗಳನ್ನು, ಹಲವು ವೆರೈಟಿ ಆಫ್ ಫ್ರೂಟ್ಸ್ ಅಥವಾ ಬೇರೆ ಡ್ರೈ ಫ್ರೂಟ್ಸ್ ಅನ್ನು ಹಾಕಿ ಕೂಡ ಮಾಡಬಹುದು. ರುಚಿಯಲ್ಲಿ ಕೂಡ ಸಾಕಷ್ಟು ವ್ಯತ್ಯಾಸ ಇರ್ತದೆ, ಆದ್ರೆ ಜನರಿಗೆ ಕೂಡ ಒಂದು ಬೇರೆ ಬೇರೆ ವೆರೈಟಿ ಸಿಕ್ಕಿದಾಗೂ ಆಗ್ತದೆ. ಸ್ವಾತಿಯವರು ಏನು ಹೇಳೋದಕ್ಕೆ ಇದ್ದಾರೆ? ಇಲ್ಲ, ನಾವು ಅದೇ ಸೀಸನ್ ಅಲ್ಲೇ ಯಾವ ಹಣ್ಣು ಅವೈಲೇಬಲ್ ಇದೆ ನಮ್ಮ ಲೋಕಲ್ ಹಣ್ಣು ಅದನ್ನು ಡ್ರೈ ಮಾಡಿ ನಮ್ಮ ಚಾಕ್ಲೇಟಿಗೆ ಇನ್ಕ್ಲೂಡ್ ಮಾಡ್ತೇವೆ. ಅದು ನಾವು ಅಂದ್ರೆ ಅದೇ ಮಾವಿನ ಹಣ್ಣಿನ ಮಾಂಬಳ ಮಾಡಿದ್ದೇವೆ, ಪೈನಾಪಲ್ ಮಾಡಿದ್ದೇವೆ, ಬಾಳೆಹಣ್ಣು ಮಾಡಿದ್ದೇವೆ, ಮತ್ತೆ ಇನ್ನೂ ಅದೇ ಬೇರೆ ಫ್ರೂಟ್ಸ್ ಯಾವ್ದೆಲ್ಲ ಲೋಕಲ್ ಆಗಿ ಸಿಗ್ತಾ ಉಂಟು ಅದನ್ನು ಟ್ರೈ ಮಾಡ್ಬೇಕು ಅಂತ ನೋಡ್ತಾ ಇದ್ದೇವೆ. ಹೊಸ ಒಂದು ಉತ್ಪನ್ನವನ್ನ ನೀವು ತಯಾರು ಮಾಡಿದಾಗ ಇದಕ್ಕೆ ಮಾರ್ಕ್ಸ್ ಹಾಕುದು ಯಾರು? ಅಂದ್ರೆ ಚಾಕ್ಲೇಟ್ ನಲ್ಲಿ ಬೇರೆ ಏನೋ ಒಂದು ಇನ್ಗ್ರೀಡಿಯಂಟ್ ನೀವು ಹೇಳ್ತಾ ಇದ್ರಿ, ಇವತ್ತು ಖರ್ಜೂರ ಹಾಕಿರಿ, ನಾಳೆ ಇನ್ಯಾವುದೋ ಒಂದನ್ನ ಅದನ್ನ ಸೇರಿಸ್ತೀರಿ, ಇದು ಚೆನ್ನಾಗಿದೆ ಅಂತ ನಿಮ್ಗೆ ಮಾರ್ಕ್ಸ್ ಹೇಳೋರು ಯಾರು ಅಂತ? ನಾವು ಅಂದ್ರೆ ಕೆಲಸ ಮಾಡೋರಿಗೆ ನಮ್ಮ ಟೀಮ್ ಇದೆ, ನಾವು ಫಸ್ಟ್ ಟೇಸ್ಟ್ ಮಾಡ್ತೇವೆ ಹೇಗೆ ಬರ್ತದೆ ಅಂತ. ಸೊ ಎಲ್ಲ ನಮ್ಮ ಫೀಡ್ಬ್ಯಾಕ್ ನೋಡಿ ಆಮೇಲೆ ಮತ್ತೆ ನಾವು ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ ಇರ್ತಾರಲ್ಲ ಅವರಿಗೂ ನಾವು ಕಳಿಸ್ತೇವೆ, ಅವರು ಅವರು ಫೀಡ್ಬ್ಯಾಕ್ ಹೇಳ್ತಾರೆ. ಹಾಗಾಗಿ ಒಂದು ಒಂದು 10-15 ಜನ ಫೀಡ್ಬ್ಯಾಕ್ ಸಿಕ್ಕಿದಾಗ ನಮಗೆ ಒಂದು ಐಡಿಯಾ ಸಿಗ್ತದೆ ಹೇಗೆ ಉಂಟು ಅಂತ. ಸಾಮಾನ್ಯವಾಗಿ ಚಾಕ್ಲೇಟ್ ತಿಂದ ತಕ್ಷಣ ಇದರಲ್ಲಿ ಏಲಕ್ಕಿ ಇದೆ, ಇದರಲ್ಲಿ ಶುಂಠಿ ಇದೆ ಅಂತ ಹೇಳ್ಬೋದಾ? ಹೇಳ್ಬೋದು. ವಿಶೇಷವಾಗಿ ಅನುತ್ತಮ್ ಚಾಕ್ಲೇಟ್ ಅಂತ ಹೆಸರಿಟ್ಟಿದ್ರಿ, ಇದರ ಹಿನ್ನೆಲೆಯ ಬಗ್ಗೆ ಹೇಳಿ ಸ್ವಲ್ಪ. ಚಾಕ್ಲೇಟ್ ನಮಗೆ ಇದನ್ನು ಸಮಾಜಕ್ಕೆ ಕೊಡಬೇಕು ಅಂತ ನಾವು ಯಾವ ಡಿಸೈಡ್ ಮಾಡಿದೆವು ಅವಾಗ ಬ್ರ್ಯಾಂಡ್ ಒಂದು ಹೆಸರು ಕೊಡಬೇಕು, ಹೇಗೆ ವಿಭಿನ್ನವಾಗಿ ಇರಬೇಕು ಅಂತ ನಾವು ಥಿಂಕ್ ಮಾಡಿದೆವು. ಅವಾಗ ಅನುತ್ತಮ ಅಂತ ಹೇಳೋದು ಒಂದು ನಮಗೆ ಒಂದು ಉತ್ತಮದಲ್ಲಿ ಅತ್ಯುತ್ತಮ, ಬೆಸ್ಟ್ ಆಫ್ ಬೆಸ್ಟ್ ಅಂತ ಆ ರೀತಿಯ ಒಂದು ವರ್ಡ್ ಹುಡುಕ್ತಾ ಇದ್ದಾಗ ನಮಗೆ ಅನುತ್ತಮ ಅಂತ ಹೇಳೋದು ನಮಗೆ ಅನ್ನಿಸಿತು. ಇದು ಒಂದು ಒಳ್ಳೆಯ ಹೆಸರು, ಒಂದು ಯುನಿಕ್ ಹೆಸರು. ಯಾರು ಜನರು ಅದನ್ನು ಕೇಳ್ತಾರೋ ಅದೊಂದು ಏನು ಅಂತ ಒಂದು ಕುತೂಹಲದಿಂದ ನೋಡುವಂತಹ ಒಂದು ಆಪ್ಷನ್ ಇದೆ. ಸೊ ಹಾಗಾಗಿ ಇದಕ್ಕೆ ಅನುತ್ತಮ್ ಅಂತ ಒಂದು ಹೆಸರನ್ನು ನಾವು ಕೊಟ್ಟೆವು. ಈಗ ಅನುತ್ತಮ್ ಬ್ರ್ಯಾಂಡಿನಲ್ಲಿ ಬೇರೆ ಬೇರೆ ರೀತಿಯ ಚಾಕ್ಲೇಟ್ ಅನ್ನು ನೀವು ಬಿಡುಗಡೆ ಮಾಡ್ತಾ ಇದ್ರಿ. ಹೌದು. ಇದರಲ್ಲಿರುವಂತಹ ವಿಧಗಳ ಬಗ್ಗೆ ಹೇಳಿ. ನಮ್ಮಲ್ಲಿ ಒಂದು ಪ್ಲೇನ್ ಚಾಕ್ಲೇಟ್ ಸೆಗ್ಮೆಂಟ್, ಪ್ಲೇನ್ ಚಾಕ್ಲೇಟ್. ಅದರಲ್ಲಿ ಏನಂದ್ರೆ ಕೊಕ್ಕೋವ ಮತ್ತೆ ಕೊಕ್ಕೋ ಬಟರ್ ಮತ್ತೆ ಬೆಲ್ಲ, ಅದು ಮೂರೇ ಇಂಗ್ರೀಡಿಯೆಂಟ್. ಅಥವಾ ಅದಕ್ಕಿಂತ 99% ಹೇಳಿದ್ದು. ಹೌದು, 99% ಅಲ್ಲಿ ಕೊಕ್ಕೋ ಬೀಜ ಮತ್ತೆ ಬೆಲ್ಲ ಅಷ್ಟೇ. ಕೊಕ್ಕೋ ಬಟರ್ ಕೊಕ್ಕೋ ಬೀಜದಲ್ಲಿ ಆಲ್ರೆಡಿ ಇರ್ತದೆ, ಅದೇ ಸಾಕಾಗ್ತದೆ. ಮತ್ತೆ ಕೆಲವು ಲೋರ್ ಜಾಸ್ತಿ ಸ್ವೀಟ್ ಬೇಕಾದ ಅದು ಹದ ಬರಬೇಕಲ್ಲ, ಹಾಗೆ ಎಕ್ಸ್ಟ್ರಾ ಬಟರ್ ಆ್ಯಡ್ ಮಾಡ್ತೇವೆ. ಸೊ ಇದು ಪ್ಲೇನ್ ಚಾಕ್ಲೇಟ್. ಇದರಲ್ಲಿ ಒಂದು 4-6 ವಿಧದ ಬೇರೆ ಬೇರೆ ಪರ್ಸೆಂಟೇಜ್ನಲ್ಲಿ ಚಾಕ್ಲೇಟ್. ಅದು ಬಿಟ್ಟು ಇನ್ಕ್ಲೂಷನ್ ಬರ್ತದೆ ಅಂದರೆ ಈ ಡ್ರೈ ಫ್ರೂಟ್ಸ್, ಇದರಲ್ಲಿ ಆಲ್ಮಂಡ್ಸ್, ಖರ್ಜೂರ, ಮತ್ತೆ ಗೇರು ಬೀಜ, ಮತ್ತೆ ಮ್ಯಾಂಗೋ, ಅದೇ ಮ್ಯಾಂಗೋ ಇದರಲ್ಲಿ ಪೈನಾಪಲ್ ಇಂಥದ್ದು, ಮತ್ತೆ ಜಿಂಜರ್ ಪೆಪ್ಪರ್ ಹಾಕಿ ಮಾಡಿದಂಥದ್ದು, ಇಂಥ ಇದರಲ್ಲಿ ಒಂದು 5-6 ವಿಧಾನಗಳು. ಮತ್ತೆ ಮಿಲ್ಕ್ ಚಾಕ್ಲೇಟ್ಗಳಲ್ಲಿ ಕೊಕೊನಟ್ ಮಿಲ್ಕ್, ಅದರಲ್ಲಿ ಬೆಲ್ಲ ತಾರೆ, ನಾವು ಅದು ಕೂಡ ದಕ್ಷಿಣ ಕನ್ನಡದಲ್ಲಿ ಬೆಲ್ಲ ಮತ್ತೆ ತಾರೆ ಅಂತ ಹೇಳೋದು ಒಂದು ತುಂಬಾ ತುಳುನಾಡಿನಲ್ಲಿ ಒಂದು ಕಾಂಬಿನೇಷನ್, ಬೆಲ್ಲ ಮತ್ತು ತೆಂಗಿನಕಾಯಿ, ಅದಕ್ಕೆ ಬೆಲ್ಲ ತಾರೆ ಅಂತ ಒಂದು. ಮತ್ತೆ A2 ಮಿಲ್ಕ್, ಅದು ದೇಸಿ ಮಿಲ್ಕ್ ಪೌಡರ್ ಯೂಸ್ ಮಾಡಿದಂಥದ್ದು ಒಂದು. ಇದೆರಡು ಯೂಸ್ ಮಾಡಿ, ಇದು ಸ್ವಲ್ಪ ಸಿಹಿ ಆದದ್ದು ಅದರ, ಅಥವಾ ಮಕ್ಕಳಿಗೆ ಅಥವಾ ಯಾರಿಗೆ ಈ ಡಾರ್ಕ್ ಚಾಕ್ಲೇಟ್ ಇಷ್ಟ ಇಲ್ಲ ಅಂತವರಿಗೆ ಇದನ್ನು ಕೊಡ್ತೇವೆ. ಅಂದ್ರೆ ಅದು ಬಾರ್ ಅಥವಾ ಉದ್ದ ರೀತಿಯಲ್ಲಿ ಇರ್ತದೆ ಅಥವಾ ಇಂಡಿವಿಜುವಲ್ ಚಿಕ್ಕ ಚಿಕ್ಕ ಚಾಕ್ಲೇಟ್ಗಳು? ಈ ಚಾಕ್ಲೇಟ್ ಎಲ್ಲ 50 ಗ್ರಾಮಿನ ಬಾರ್ ಚಾಕ್ಲೇಟ್ಗಳು. ಸೊ ಎಲ್ಲ ಒಂದೇ ವೇಟ್, ಅದರಲ್ಲಿ ಸಣ್ಣದಂತೇನಿಲ್ಲ, ಎಲ್ಲ 50 ಗ್ರಾಮ್ ಬಾರ್ ಚಾಕ್ಲೇಟ್. ಆಮೇಲೆ ಈಗ IT ಹಿನ್ನೆಲೆಯಿಂದ ನೀವು ಈ ಕೆಲಸ ಮಾಡ್ತಾ ಇರುವಂತವರು, ಈ ಮಾರುಕಟ್ಟೆಯನ್ನು ಹೇಗೆ ಕಂಡುಕೊಂಡ್ರಿ? ಸೋಷಿಯಲ್ ಮೀಡಿಯಾ ಫಸ್ಟ್, ಸಾಮಾಜಿಕ ಜಾಲತಾಣ ಮೊದಲನೇ, ಸೋಷಿಯಲ್ ಗ್ರೂಪ್ಗಳು. ಹೌದು, ಮತ್ತೆ ವಾಟ್ಸಪ್, ಅದು ರೀತಿ ಅದು ಇನ್ನೊಂದು ರೀತಿಯ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ತಾಳದಾಣ. ಮತ್ತೆ ವೆಬ್ಸೈಟ್, ನಮ್ಮದೇ ಆದ ಇ ಕಾಮರ್ಸ್ ವೆಬ್ಸೈಟ್ anuttamaproducts.com ಅಂತ, ಮತ್ತೆ ಅಮೆಜಾನ್ ಇಂತ ಇದಲ್ಲದೆ ಮತ್ತೆ ಇನ್ನೆರಡು ಇತರ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ನಾವು ಲಭ್ಯವಿದ್ದೇವೆ. ಸೊ ಈ ಮುಖಾಂತರ ನಾವು ಮಾರ್ಕೆಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಸೊ IT ಉದ್ಯಮದಲ್ಲಿ ಇದ್ದರೂ ನಮಗೆ ಸ್ವಲ್ಪ ಎಕ್ಸ್ಪೋಜರ್ ಜಾಸ್ತಿ ಇದೆ ಅಂತ ಅಂದ್ಕೊಳ್ತೇನೆ. ಅದರಿಂದ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತಿಳ್ಕೊಂಡು ಮಾಡ್ಲಿಕ್ಕೆ ಸ್ವಲ್ಪ ಅನುಕೂಲತೆ ಜಾಸ್ತಿ ಆಯ್ತು. ಸಾಮಾನ್ಯ ಎಲ್ಲಿಂದೆಲ್ಲ ಬೇಡಿಕೆ ಬರ್ತದೆ ಮತ್ತು ಪೂರೈಸುವುದೆಲ್ಲ ಹೇಗೆ? ಇದು ಹೆಚ್ಚಿನದಾಗಿ ನಮಗೆ ಬೆಂಗಳೂರು, ಬಾಂಬೆ, ಮತ್ತೆ ಲೋಕಲ್ ಮಂಗಳೂರು, ಮತ್ತೆ ಹೈದರಾಬಾದ್, ಚೆನ್ನೈ, ಡೆಲ್ಲಿ, ಅಸ್ಸಾಂ, ಕೋಲ್ಕತ್ತಾ, ಆಲ್ಮೋಸ್ಟ್ ನಮ್ಮ ಭಾರತದ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಗಳಿಂದಲೂ ನಮಗೆ ಬೇಡಿಕೆಗಳು ಬರ್ತದೆ. ನಾವು ಕೊರಿಯರ್ ಮುಖಾಂತರ ಕಳಿಸ್ತೇವೆ. ನಾವು ಅಂದ್ರೆ ಮಿನಿಮಮ್ ಇಷ್ಟು ಅಂತ ಆರ್ಡರ್ ಇರ್ಬೇಕಾ? ಇಲ್ಲ, ಮಿನಿಮಮ್ ಒಂದು ಚಾಕ್ಲೇಟ್ ಕೂಡ ನಾವು ಕಳಿಸ್ತೇವೆ. ಮ್ಯಾಕ್ಸಿಮಮ್ ಲಿಮಿಟ್ ಏನಿಲ್ಲ, ಎಷ್ಟು ಕೂಡ ಆರ್ಡರ್ ಮಾಡಬಹುದು. ನಾವು ಎಲ್ಲರಿಗೂ ಎಷ್ಟು ಆರ್ಡರ್ ಮಾಡಿದ್ರೆ ಅದನ್ನು ಕೊರಿಯರ್ ಮುಖಾಂತರ ಕಳಿಸ್ತೇವೆ. ಅದನ್ನು ಪ್ಯಾಕಿಂಗ್ ಇನ್ಸುಲೇಟೆಡ್ ಪ್ಯಾಕ್ ಮಾಡಿ ಕಳಿಸ್ತೇವೆ, ಯಾಕಂದ್ರೆ ಹೋಗುವಾಗ ಅದು ಏನು ಡ್ಯಾಮೇಜ್ ಆಗಬಾರ್ದು, ಅಥವಾ ಆದಷ್ಟು ಬೇಗ ಕಸ್ಟಮರ್ಗೆ ರೀಚ್ ಆಗಬೇಕು. ಸ್ವಾತಿ ಅವರೇ, ಹೇಳಿ, ಸಾಮಾನ್ಯವಾಗಿ ಯಾವುದೇ ಅದರ ಒಳಗಡೆ ಏನಿದೆ ಅನ್ನೋದಕ್ಕಿಂತ ಮುಖ್ಯವಾಗಿ ಅದರ ಕಣ್ಣಿಗೆ ಹೇಗೆ ಕಾಣುತ್ತದೆ ಅಂತ ಮುಖ್ಯವಾಗ್ತದೆ ಅಂತ ಹೇಳಿ, ಈ ಬ್ರ್ಯಾಂಡಿಂಗ್ ಎನ್ನುವಂಥದ್ದು ಬಹಳ ಮುಖ್ಯವಾಗ್ತದೆ. ಈ ಬಗ್ಗೆ ಏನೆಲ್ಲ ನೀವು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರಿ? ಮೇನ್ ಆಗಿ ಅದೇ ಪ್ಯಾಕೇಜಿಂಗ್. ಹೌದು, ಅದೇ ನಾವು ಫಸ್ಟಿಗೆ ನಾವು ಸ್ಟಾರ್ಟ್ ಮಾಡುವಾಗ ನಾವು ಹ್ಯಾಂಡ್ ರ್ಯಾಪಿಂಗ್ ಮಾಡ್ತಾ ಇದ್ದೆವು, ಅಂದ್ರೆ ಜಸ್ಟ್ ಪೇಪರ್ ಅಲ್ಲಿ ರ್ಯಾಪ್ ಮಾಡ್ತಾ ಇದ್ದೆವು ಚೆನ್ನಾಗಿರುವ ಪೇಪರ್ ಅಲ್ಲಿ. ಆಮೇಲೆ ನಾವು ಬಟರ್ ಪೇಪರ್ ಯೂಸ್ ಮಾಡ್ತಿದ್ರಾ? ಹಾ, ಯೂಸ್ ಮಾಡ್ತಾ ಇದ್ದೆವು. ಆಮೇಲೆ ನಮ್ದೇ ಅದ ಒಂದು ಡಿಸೈನ್ ಮಾಡಿದೆವು, ಒಂದು ಬಾಕ್ಸ್ ಡಿಸೈನ್ ಮಾಡಿ ಬಿಡುಗಡೆ ಮಾಡಿದೆ. ಈಗ ನಾವು ರೀಸೆಂಟ್ ಆಗಿ ಅಂದ್ರೆ ಇನ್ನೂ ಅಟ್ರಾಕ್ಟಿವ್ ಆಗಿರೋದನ್ನ, ಮೋರ್ ಪ್ರೊಫೆಷನಲ್ ಆಗಿರೋದನ್ನ ಈಗಷ್ಟೇ ಬಿಡುಗಡೆ ಮಾಡಿದ್ದೇವೆ. ಹಾಗೆ ಮತ್ತೆ ಚಾಕ್ಲೇಟ್ ನೋಡುವಾಗ್ಲೂ ಅಷ್ಟೇ ಚೆನ್ನಾಗಿರ್ಬೇಕದು. ಅದೇನಾದ್ರು ಕೆಲವೊಂದ್ಸಲ ಈ ಹೀಟ್ ಇದಾದ್ರೆ ಅದು ಕೆಲವೊಂದ್ಸಲ ವೈಟ್ ಪ್ಯಾಚ್ ಬರ್ತದೆ, ನಾವದನ್ನ ಮೆನ್ಷನ್ ಮಾಡಿ ಇಡ್ತೇವೆ ಅಂದ್ರೆ ಅದು ತಿನ್ಲಿಕ್ಕೆ ಯೋಗ್ಯ ಇದೆ, ಜಸ್ಟ್ ಟೆಂಪರೇಚರ್ ಎಕ್ಸ್ಪೈರ್ ಡೇಟ್ ಎಲ್ಲ ಹಾಕ್ತೇವೆ ನಾವು, ಎಲ್ಲ ಅದರಲ್ಲಿ ನ್ಯೂಟ್ರಿಯಂಟ್ಸ್ ಇದೆಲ್ಲ ಹಾಕ್ತೇವೆ ಎಷ್ಟು ಇದೆ ಅಂತೆಲ್ಲ. ಆಮೇಲೆ ಲ್ಯಾಬ್ ಟೆಸ್ಟ್ ಕಳಿಸಿ ಅದು ನಾವು ಇದ್ ಮಾಡಿದ್ದೇವೆ. ಆಮೇಲೆ ಅದನ್ನ ನಾವು ಮೆನ್ಷನ್ ಮಾಡಿದ್ದೇವೆ, ಅದೇ ಕೆಲವೊಂದ್ಸಲ ವೈಟ್ ಪ್ಯಾಚಸ್ ಬರ್ತದೆ, ಬಟ್ ಅದು ತಿನ್ಲಿಕ್ಕೆ ಯೋಗ್ಯ ಇದೆ ಅಂತ. ಅದು ಅದೇ ಈ ಟೆಂಪರೇಚರ್ ಶಾಕ್ ಇಂದ ಆಗಿ ಆಗುವಂತದ್ದು. ಮತ್ತೆ ಇವಾಗ ಏನಂದ್ರೆ ಈ ಹಣ್ಣುಗಳು ಅದನ್ನೆಲ್ಲ ನಾವು ಇನ್ಕ್ಲೂಷನ್ ಅಂತ ಹಾಕ್ತೇವಲ್ವಾ, ಅದು ಅಷ್ಟೇ ನೋಡೋದಿಕ್ಕೆ ಅಂದ್ರೆ ಚೆನ್ನಾಗಿರ್ಬೇಕು, ಇಲ್ಲದಿದ್ರೆ ಇದೇನು ಅಂತ ಆಗ್ತದೆ ಆತರ. ಈಗ ಬೇರೆ ಬೇರೆ ಹಣ್ಣುಗಳನ್ನ ಇದಕ್ಕೆ ಸೇರಿಸಿದ ಇಂಗ್ರೀಡಿಯಂಟ್ ಆಗಿ ಸೇರಿಸಿದಾಗ ಗುಣಮಟ್ಟದಲ್ಲಿ ಏನಾದ್ರು ವ್ಯತ್ಯಾಸ ಆಗ್ತದೆ ಅಥವಾ ಬಾಳಿಕೆಯಲ್ಲಿ ಏನಾದ್ರು ಕಡಿಮೆ ಆಗ್ತದ? ಒಂದ್ ಸ್ವಲ್ಪ ಕಡಿಮೆ ಆಗ್ಬೋದು, ಯಾಕಂದ್ರೆ ನಾವು ಡಿಹೈಡ್ರೇಟೆಡ್ ಫ್ರೂಟ್ಸ್ ಯೂಸ್ ಮಾಡ್ತೇವಲ್ಲ, ಅಂದ್ರೆ ತುಂಬಾ ಕಂಪ್ಲೀಟ್ ಮಾಯಿಶ್ಚರ್ ಹೋಗಿರೋದಿಲ್ಲ. ಬಾಳೆಹಣ್ಣು ಆಗ್ಬೋದು, ಖರ್ಜೂರ ಆಗ್ಬೋದು, ಇಂಥದ್ದು ಆದ್ರೆ ಒಂದು 3 ತಿಂಗಳಿಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ನಾವು ಅದು ಮೆನ್ಷನ್ ಮಾಡ್ತೇವೆ ಎಷ್ಟು ಇದು. ಸಾಮಾನ್ಯವಾಗಿ ಚಾಕ್ಲೇಟ್ ಎಲ್ಲ ಒಂದು ವಾರದಲ್ಲಿ ಖಾಲಿ ಆಗ್ಬಿಡ್ತದೆ. 15 ತಿಂಗಳ ಕೂಸು ಇದು ಅನುತ್ತಮ್ ಚಾಕ್ಲೇಟ್. ನಿಮ್ಮ ಈಗಿನ ಅನುಭವ ಮತ್ತು ಮುಂದಿನ ಒಂದು ಹೆಜ್ಜೆ ಈ ಬಗ್ಗೆ ಹೇಳಿ. ಈಗಿನ ಅನುಭವದ ಪ್ರಕಾರ ನಮಗೆ ಒಳ್ಳೆ ಬೇಡಿಕೆ ಉಂಟು, ಚಾಕ್ಲೇಟ್ ಮಾರುಕಟ್ಟೆಯಲ್ಲಿ ಒಳ್ಳೆ ಬೇಡಿಕೆ ಇದೆ. ಅದಕ್ಕೆ ಬೇಕಾದಂತ ಮಾರ್ಕೆಟ್ ಕೂಡ ನಾವು ಮಾಡಬೇಕು, ಅಂದ್ರೆ ಜನರಿಗೆ ಅದನ್ನು ತಲುಪಿಸಬೇಕು. ಅದು ತುಂಬಾ ಇಂಪಾರ್ಟೆಂಟ್, ಮಾರ್ಕೆಟಿಂಗ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಹೆಚ್ಚಿನವರಿಗೆ ಇದು ಗೊತ್ತಿಲ್ಲ, ಇದು ಇಂತಹ ಚಾಕ್ಲೇಟ್ ಇದೆ ಮತ್ತು ಇದರ ಬೆನಿಫಿಟ್ ಏನು, ಇದು ಹೇಗೆ ಬೇರೆ ಚಾಕ್ಲೇಟ್ಗಿಂತ ವಿಭಿನ್ನ. ಸೊ ಅದನ್ನು ನೋಡಿಕೊಂಡು ನಾವು ಮಾರ್ಕೆಟ್ ಮಾಡ್ತಾ ಇದ್ದೇವೆ. ಈಗ ಕಳೆದ 3-4 ತಿಂಗಳಿಂದ ನಮಗೆ ಒಳ್ಳೆ ಬೇಡಿಕೆಯೂ ಇದೆ. ಇವಾಗ ನಮ್ಮ ಪ್ರೊಡಕ್ಷನ್ ಎಷ್ಟು ಕೆಪಾಸಿಟಿ ಇದೆಯೋ ಅದು ಎಲ್ಲವೂ ನಮಗೆ ಮಾರ್ಕೆಟ್ ಮಾಡಿ ಹೋಗ್ತಾ ಉಂಟು. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರೊಡಕ್ಷನ್ ಮಾಡಬೇಕು ಅಂತ ಇದೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಯು ಕೂಡ ಹೇಗೆ ಮಾಡಬೇಕು ಅಂತ ಹೇಳೋದನ್ನು ಕೂಡ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಮಾರ್ಕೆಟ್ ಕೂಡ ನಾವು ನೋಡ್ಕೊಳ್ತಾ ಇದ್ದೇವೆ. ಈಗ ಸಾಮಾನ್ಯವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಕೇಳುವಂತಹದ್ದು ವರ್ಕ್ ಫೋರ್ಸ್ ಅಥವಾ ಕೂಲಿಯಾಳುಗಳು ಅಥವಾ ಒಂದು ಶ್ರಮದ ಕೆಲಸ ಮಾಡುವಂಥವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಒಂದಷ್ಟು ಯಾಂತ್ರೀಕರಣ ಮಾಡುವುದಕ್ಕೆ ಅಥವಾ ರೋಬೋಟ್ ತಂತ್ರಜ್ಞಾನ ಬಳಸುವುದಕ್ಕೆ ಏನಾದರೂ ಅವಕಾಶ ಉಂಟು ಇದರಲ್ಲಿ? ಇದರಲ್ಲಿ ಕೂಡ ಇದೆ. ನಾವು ಈವಾಗ ರೀಸೆಂಟ್ ಆಗಿ ಕೆಲವು ವಿಧಾನಗಳು ಮ್ಯಾನುವಲ್ ಮಿಕ್ಸಿಂಗ್ ಮಾಡುವ ಬದಲು ಆಟೋಮೆಟಿಕ್ ಆಗಿ ಮೆಜರ್ಮೆಂಟ್ ಮಿಕ್ಸಿಂಗ್ ಈಗ ಗ್ರೈಂಡಿಂಗ್ ಆಗಲಿ ಅದನ್ನು ಪುಡಿ ಮಾಡೋದಾಗಲಿ ಅದನ್ನು ಸಪರೇಟ್ ಮಾಡಬೇಕು, ಅದಕ್ಕೆಲ್ಲಕ್ಕೂ ಈಗ ಮೆಷಿನರೀಸ್ ಯೂಸ್ ಮಾಡ್ತೇವೆ. ಅದನ್ನು ನೋಡಿಕೊಳ್ಳಿಕ್ಕೆ ಪ್ರತಿಯೊಂದು ಸ್ಟೇಜ್ ಅಲ್ಲಿ ಕೂಡ ನಾವು ಮ್ಯಾನುವಲ್ ಆಗಿ ನೋಡ್ತೇವೆ, ಯಾಕಂದ್ರೆ ಅದು ಮ್ಯಾನುವಲ್ ಆಗಿ ಪರಿಶೀಲಿಸಿದ್ರೇನೆ ಸರಿಯಾಗಿರುತ್ತೆ. ಯಾಕಂದ್ರೆ ಇದರಲ್ಲಿ ಯಾವುದೇ ಕೆಮಿಕಲ್ ಟ್ರೀಟ್ಮೆಂಟ್ ಆಗಲಿ ಅಥವಾ ಆರ್ಟಿಫಿಷಿಯಲ್ಸ್ ಆಡ್ ಮಾಡೋದಿಲ್ಲ, ಹಾಗಾಗಿ ನಮ್ಮ ಕಣ್ಣಾರೆ ನೋಡಿ ಪರಿಶೀಲಿಸಿಯೇ ಮಾಡುವಂಥದ್ದು ಬೇಕು ಇದಕ್ಕೆ. ಸಾಮಾನ್ಯವಾಗಿ ಈಗ ಫುಡ್ ಗ್ರೇಡ್ ಅಂದ್ರೆ ಎಲ್ಲ ತಕ್ಕದಕ್ಕೂ ಒಂದಷ್ಟು ಪ್ರಿಸರ್ವೇಟಿವ್ ಅಂತ ಹಾಕ್ತಾರೆ, ಈ ಚಾಕ್ಲೇಟ್ ಕೂಡ ಹಾಕ್ಬೇಕಾಗ್ತದೆ? ಇಲ್ಲ, ನಾವು ಇದಕ್ಕೆ ಯಾವುದೇ ಪ್ರಿಸರ್ವೇಟಿವ್ಸ್ ಅನ್ನು ಆಡ್ ಮಾಡೋದಿಲ್ಲ, ಅದರಿಂದಾಗಿ ನಮ್ಮ ಚಾಕ್ಲೇಟ್ ಶೆಲ್ಫ್ ಲೈಫ್ ಕೂಡ ಸ್ವಲ್ಪ ಕಡಿಮೆ. ಅದು ಬ್ಯಾಡ್ ರಿಮಾರ್ಕ್ಸ್ ಆಗಬಾರ್ದು. ಹೌದು, ಅದು ಪ್ರಿಸರ್ವೇಟಿವ್ಸ್ ಅಂತ ಹೇಳೋದು ಏನಂದ್ರೆ ನಾರ್ಮಲಿ ಎಲ್ಲ ಚಾಕ್ಲೇಟ್ಗಳಲ್ಲಿ ಡೈರಿ ಪ್ರಾಡಕ್ಟ್ಸ್ ಆಡ್ ಮಾಡ್ತಾರೆ, ಅದರಿಂದಾಗಿ ಅದರ ಶೆಲ್ಫ್ ಲೈಫ್ ಕಡಿಮೆ ಆಗ್ತದೆ. ಪ್ಯೂರ್ ಚಾಕ್ಲೇಟ್ ಅಂದ್ರೆ ನೀವು ಕೊಕ್ಕೋ 100% ಕೊಕ್ಕೋ ತಗೊಂಡು ಅದಕ್ಕೆ ಶೆಲ್ಫ್ ಲೈಫ್ ತುಂಬಾ ಇದೆ, ಅಂದ್ರೆ ಅದನ್ನು ಯಾವ ಕೂಡ ಯೂಸ್ ಮಾಡಬಹುದು. ಅದು ಸರಿಯಾಗಿ ಶೇಖರಿಸಬೇಕು, ಶೇಖರಣೆ ತುಂಬಾ ಇಂಪಾರ್ಟೆಂಟ್. ಏರ್ ಟೈಟ್ ಆಗಿ ಶೇಖರಣೆ ಮಾಡಿದ್ರೆ ಎಷ್ಟು ಸಮಯ ಕೂಡ ಯೂಸ್ ಮಾಡಬಹುದು. ಮನೆಯಿಂದಲೇ ದುಡಿಯುವಂತಹ ಅವಕಾಶ ಈಗ ಇದೆ, ಮುಂದಿನ ದಿವಸಗಳಲ್ಲಿ ನೀವು ಮತ್ತೆ ಕಚೇರಿಗೆ ಹೋಗಬೇಕಾದಂತಹ ಒಂದು ಸಂದರ್ಭ ಬರಬಹುದು. ಆ ಸಂದರ್ಭದಲ್ಲಿ ಈ ಉದ್ಯಮವನ್ನು ನಡೆಸುವುದು ಈಗ ಏನು ವ್ಯವಸ್ಥೆ ಮಾಡ್ತೀರಿ? ಈಗಾಗಲೇ ನಾನು ಉದ್ಯಮಕ್ಕೆ ಹೋಗ್ತಾ ಇದ್ದೇನೆ, ಅಂದ್ರೆ ನನ್ನ ವರ್ಕ್ ಸ್ಟಾರ್ಟ್ ಆಗಿದೆ, ನಾನು ಆಫೀಸ್ಗೆ ಹೋಗ್ತಾ ಇದ್ದೇನೆ. ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಈಗ ನಮ್ಮ ವೈಫ್ ಇದನ್ನು ಕಂಪ್ಲೀಟ್ ಆಗಿ ಜವಾಬ್ದಾರಿ ತಗೊಂಡಿದ್ದಾರೆ, ಅವರು ನೋಡಿಕೊಳ್ತಾರೆ. ಅವರಿಗೆ ಸಹಾಯಕವಾಗಿ 2-3 ಕೆಲಸಕ್ಕೆ ಕೂಡ ಇದ್ದಾರೆ. ಸೊ ಒಂದು ರೀತಿಯಲ್ಲಿ ಜನರಿಗೆ ಕೂಡ, ಲೋಕಲ್ ಜನರಿಗೆ ಕೂಡ ಎಂಪ್ಲಾಯ್ಮೆಂಟ್ ಸಿಕ್ಕಿದಾಗೂ ಆಗ್ತದೆ. ಅಂದ್ರೆ ಈಗ ನಿಮ್ಮ ಕೊಕ್ಕೋ ಬೀನ್ಸ್ ಅನ್ನ ನಿಮ್ಮ ತೋಟದಿಂದ ಅಲ್ಲದೆ ನೀವು ಹೊರಗಡೆಯಿಂದಲೂ ಕೂಡ ಖರೀದಿ ಮಾಡ್ತೀರಿ? ಹೌದು, ನಮ್ಮ ಅಲ್ಲದೆ ಹೊರಗಿನ ಆಸುಪಾಸಿನ ಫಾರ್ಮರ್ಸ್ ಯಾರು ರೈತರಿದ್ದಾರೆ, ಅವ್ರು ಯಾರು ಕೊಕ್ಕೋ ಬೆಳೆಸ್ತಾರೋ ಅವರದ್ದು ಕೂಡ ನಾವು ತಗೊಳ್ತೇವೆ. ನಮ್ಮ ಕಾನ್ಸೆಪ್ಟ್ ಏನಂದ್ರೆ ದಕ್ಷಿಣ ಕನ್ನಡದ ಕೊಕ್ಕೋವನ್ನೇ ಯೂಸ್ ಮಾಡ್ಬೇಕು, ಬ್ರ್ಯಾಂಡಿಂಗ್ ಮಾಡ್ಬೇಕು ಅಂತ. ನಮ್ಮ ದಕ್ಷಿಣ ಕನ್ನಡದ ಕೊಕ್ಕೋವನ್ನೇ ಯೂಸ್ ಮಾಡಿ ಮಾಡ್ಬೇಕು ಅಂತ. ಹೆಚ್ಚಿನ ಚಾಕ್ಲೇಟ್ ಗೆ ಯೂಸ್ ಮಾಡೋದು ಕೇರಳ, ತಮಿಳ್ನಾಡು ಹೀಗೆ. ನಾವು ದಕ್ಷಿಣ ಕನ್ನಡದ್ದೇ ಕೊಕ್ಕೋ ಯೂಸ್ ಮಾಡ್ಬೇಕು. ದಕ್ಷಿಣ ಕನ್ನಡದ ಕೊಕ್ಕೋದಲ್ಲಿ ಸ್ಪೆಷಾಲಿಟಿ ಏನಾದ್ರು ಉಂಟಾ? ಸ್ಪೆಷಾಲಿಟಿ ಅಂತಲ್ಲ, ನಾರ್ಮಲ್ ಈ ನಮ್ಮ ಮಣ್ಣಿನ ಚಾಕ್ಲೇಟ್, ನಮ್ಮ ಮಣ್ಣಿನ ವಾಸನೆ ಇರಲಿಲ್ಲ. ಹೌದು, ಪ್ಯೂರ್ ಚಾಕ್ಲೇಟ್. ಈಗ ನಾವು ನಮ್ಮ ಉದ್ಯಮ ಸ್ಟಾರ್ಟ್ ಆಗಿದ್ದು ದಕ್ಷಿಣ ಕನ್ನಡ, ನಾವು ದಕ್ಷಿಣ ಕನ್ನಡದಲ್ಲಿ ಇದ್ದುಕೊಂಡು ಬೇರೆ ಕಡೆಯಿಂದ ತಗೊಂಡು ಮಾಡುವುದು ಅಷ್ಟು ಸ್ಥಳೀಯವಾಗಿ ಒಂದಷ್ಟು ಪ್ರೋತ್ಸಾಹ ಸಿಗಲಿ, ಸ್ಥಳೀಯವಾಗಿ ಸಿಗುವುದು ನಮಗೆ ಕಚ್ಚಾ ವಸ್ತು ಸ್ಥಳೀಯವಾಗಿ ಇರುವ ಕಾರಣ ಅದು ನಮಗೆ ತುಂಬಾ

ತಯಾರು ಮಾಡುವುದಕ್ಕೆ ಸಾಧ್ಯ ಇದೆ. ಸಂಸ್ಕೃತದಲ್ಲಿ ಮೇಥಿಕ ಮೇಥಿ ಪೀತೆ ಬೀಜ ಅಂತ ಕರೀತಾರೆ, ಹಿಂದಿಯಲ್ಲಿ ಮೇಥಿ, ತೆಲುಗಿನಲ್ಲಿ ಮೆಂಥುಲು, ತಮಿಳಿನಲ್ಲಿ ವೆಂಡ್ಯಂ, ಇಂಗ್ಲಿಷ್ನಲ್ಲಿ ಫೆನುಗ್ರೀಕ್, ಮಲಯಾಳಂನಲ್ಲಿ ಉಲುವ ವೆಂಥ್ಯಂ ಎಂದು ಕೂಡ ಇದಕ್ಕೆ ಹೆಸರಿದೆ. ಆರೋಗ್ಯ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಐಸಿಎಆರ್ 2021 ಸಾಲಿನ ರಾಷ್ಟೀಯ ಕೃಷಿ ಪ್ರಶಸ್ತಿಗಾಗಿ ಆಯ್ಕೆ ಪ್ರಕ್ರಿಯೆಯನ್ನು ಆರಂಭಿಸಿದೆ. ಕೃಷಿ ಸಂಸ್ಥೆಗಳಿಗಾಗಿ 3 ರಾಷ್ಟೀಯ ಉತ್ಕೃಷ್ಟತಾ